ಗುಲ್ಬರ್ಗಾ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಬಿಜಾಪುರ, ಬಾಗಲಕೋಟೆ ಈ ಭಾಗದಲ್ಲಿ ನಮಗೆ ತುಂಬಾ ಹೀಟ್ ವೇವ್, ಶಾಖ ತರಂಗ ಮತ್ತೆ ಬಿಸಿಯಾದ ಗಾಳಿ 45 degrees 46 degrees ಟೆಂಪರೇಚರ್ ಸಹಿತ ಹೋಗುತ್ತೆ. ಇದು ಈ ಒಂದು ಕಾಲದಲ್ಲಿ ನಮಗೆ ನಿರ್ಜಲೀಕರಣ ಅಂದ್ರೆ ಡಿಹೈಡ್ರೇಷನ್, ಸನ್ ಸ್ಟ್ರೋಕ್ ಅಥವಾ ಬಿಸಿಲು ಏಟು ಸನ್ ಸ್ಟ್ರೋಕ್ ನಿಂದ ಇದು ಸಂಭವಿಸಬಹುದು. ಸೊ ಅದಕ್ಕೆ ಮುನ್ನೆಚ್ಚರಿಕೆ ಏನಂದ್ರೆ, ನಮ್ಗೆ ಹಸಿವು ಆಗದಿದ್ರೂ ಸಹಿತ ನಾವು ನೀರನ್ನ ಜಾಸ್ತಿ ಕುಡಿಬೇಕು. ಹೈಡ್ರೇಟ್ ಬಿಸಿಲು ವಾತಾವರಣದಲ್ಲಿ ಇದ್ದಾಗ, ಬಿಸಿಲು ಗಾಳಿ ಇದ್ದಾಗ ನಾವು ಸ್ವಲ್ಪ ಜಾಸ್ತಿ ಪ್ರಮಾಣದ ನೀರನ್ನ ಕುಡಿಬೇಕು. ನಮ್ಗೆ ಹಸಿವೆ ಆಗದಿರ ಇದ್ರು ಸಹಿತ ನಾವು ನೀರನ್ನ ಜಾಸ್ತಿ ಕುಡಿಯೋದ್ರಿಂದ ನಾವು ದೇಹದಲ್ಲಿರುವಂತ ನೀರಿನ ಅಂಶವನ್ನ ಸಮದಾಗಿ ಇಟ್ಕೊಳ್ಬಹುದು. ಆಮೇಲೆ ಮಧ್ಯಾಹ್ನ 12 to 4 hours ಈ ಮಧ್ಯದಲ್ಲೇ ನಮ್ಗೆ ಹೀಟ್ ಜಾಸ್ತಿ ಇರುತ್ತೆ. ಸೊ ಆ ಟೈಮ್ ಅಲ್ಲಿ ಹೊರಗಡೆ ಹೋಗೋದನ್ನ ಸಾಧ್ಯವಾಗಬಹುದು. ಮನೆ ಒಳಗೆ ಇರಬೇಕು, ಕಚೇರಿ ಒಳಗೆ ಇರಬೇಕು. ಆಮೇಲೆ ಕೆಲಸ ಮಾಡುವವರು ಸಹಿತ ಹೊರಗಡೆ ಫೀಲ್ಡ್ ಅಲ್ಲಿ, ಹೌದು, ನಮ್ಮ ರೈತರು ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ಅವರು ಈ 12 to 4 hours ಸಮಯದಲ್ಲಿ ಹೋಗಲೇಬಾರದು. ಹೊಲಕ್ಕೆ ಬಿಸಿಯಾದ ಗಾಳಿ ಇದ್ದಾಗ ಅವಾಗ ಹೋಗಬಾರದು. ಆಮೇಲೆ ತಿಳಿ ಬಣ್ಣದ ಹತ್ತಿ ಬಟ್ಟೆಗಳನ್ನು ಧರಿಸೋದು, ಆಮೇಲೆ ಥಿನ್ ಆಗಿರ್ಬೇಕು, ಆಮೇಲೆ ಕಾಟನ್ದು ಬಟ್ಟೆಗಳನ್ನು ಆವಾಗ ಹಾಕೋಬೇಕಾಗುತ್ತೆ. ದಪ್ಪ ಇರೋದು ಪಾಲಿಸ್ಟರ್, ಆಮೇಲೆ ಬೇರೆ ಬೇರೆ ತರದ ಬಟ್ಟೆಗಳನ್ನ ಹಾಕೊಳ್ದಿರ ಇದ್ರೆ ಯೋಗ್ಯ ಅಲ್ಲ. ಸೊ ತಿಳಿ ಬಣ್ಣದ ಹತ್ತಿ ಬಟ್ಟೆಗಳನ್ನು, ಆಮೇಲೆ ಸುಸ್ತು ಅಥವಾ ಏನಾದ್ರೂ ಲಕ್ಷಣಗಳು ಕಂಡು ಬಂದ್ರೆ, ಸುಸ್ತಾದ್ರೆ, ಆಮೇಲೆ ಬಳಿಲಿಕೆ ಆದ್ರೆ ಅವಾಗ ತಂಪಾದ ಸ್ಥಳದಲ್ಲಿ ರೆಸ್ಟ್ ತಗೋಬೇಕು. ಆಮೇಲೆ ತುಂಬಾ ಇದಕ್ಕೆ ಯಾವ ತರ ಆಗ್ಬಹುದು, ಹೆಚ್ಚಿಗೆ ಹೊರಗಡೆ ಹೋದ್ರೆ ಕೆಲಸ ಮಾಡಿದ್ರೆ ಆ ಟೈಮಲ್ಲಿ ಬಿಸಿಲಿನಲ್ಲಿ ಅವಾಗ ಮೂರ್ಛೆ ಹೋಗುವಂತದ್ದು, ಸ್ನಾಯು ಸೆಳಿತೆ ಅಂದ್ರೆ ಮಸಲ್ ಕ್ರಾಂಪ್ಸ್ ಬರುವಂತದ್ದು, ರೋಗಗ್ರಸ್ತಾವಿಕೆ ಆಗ್ಬಹುದು, ಸಿಡ್ಕುತನ ಆಗ್ಬಹುದು, ತಲೆನೋವು, ಆಮೇಲೆ ಉಸಿರಾಟದಲ್ಲಿ ತೊಂದರೆ ಆಗುವಂತದ್ದು, ಆಮೇಲೆ ವಾಕಿರಿಕೆ ಮತ್ತು ವಾಂತಿ ಬರುವಂತದ್ದು, ಆಮೇಲೆ ಕೂತ್ಕೊಳ್ಳೋ ಜಾಗದಲ್ಲಿ ಎದ್ದೊಳ್ಳೇದೇ ತುಂಬಾ ಕಷ್ಟ ಆಗುವಂತದ್ದು, ಇದೆಲ್ಲಾನು ಕಾಣಿಸ್ಕೊಂಡಾಗ ಇಮಿಡಿಯೇಟ್ ಆಗಿ ವೈದ್ಯರ ಹತ್ರ ಹೋಗಿ ಅವ್ರ ಹತ್ರ ಚಿಕಿತ್ಸೆಯನ್ನು ಪಡ್ಕೋಬೇಕು ಅಂತ ನಾವು ಹೇಳ್ತೀವಿ. ಇದರಿಂದ ಆಮೇಲೆ ಸೂರ್ಯಾಘಾತ ಇದನ್ನು ಆಗ್ಬಹುದು. ಮಧ್ಯಾಹ್ನದ ಸಮಯದಲ್ಲಿ ಕೆಲಸವನ್ನು ಮಾಡಬಾರದು. ಸೂರ್ಯಾಘಾತದಿಂದ ರಕ್ಷಣೆ ಹೇಗೆ ಮಾಡ್ಕೋಬೇಕು ಅಂತಂದ್ರೆ, ನಾವು ಮಧ್ಯಾಹ್ನ ಟೈಮಲ್ಲಿ ನೀರನ್ನ ಹೆಚ್ಚಿಗೆ ಕುಡಿಬೇಕು. ನೀರಿಂದ ಆಗದಿರಾ ಇದ್ರು ಹೆಚ್ಚಿಗೆ ನೀರನ್ನ ಕುಡಿಯುವಂತದ್ದು, ಹೆಚ್ಚು ಸಕ್ಕರೆಯುಕ್ತ ಪಾನಿಗಳು, ಆಮೇಲೆ ಕಾರ್ಬೋನೇಟೆಡ್ ಪಾನೀಯಗಳು ಅದನ್ನ ಕುಡಿಬಾರದು. ಈ ಅಂಗಡಿಗಳಲ್ಲಿ ನಮ್ಗೆ ಕೂಲ್ ಡ್ರಿಂಕ್ಸ್ ಅಂತದೆಲ್ಲ ಸಿಗ್ತದೆ, ಅದನ್ನ ಕುಡಿಬಾರದು. ನಮ್ಗೆ ಬಿಸಿಲಿಗೆ ಹೋಗ್ಬೇಕಾದ್ರೆ ನೀವು ಯಾವ್ದೇ ಕಾರಣಕ್ಕೂ ತಲೆನ ಸ್ವಲ್ಪ ಬಟ್ಟೆಯಿಂದ ಮುಚ್ಚಿಕೊಂಡು ಬಟ್ಟೆಯಿಂದ ಹಾಕೋಬೇಕಾಗುತ್ತೆ. ಕ್ಯಾಪ್ ಹಾಕೊಳ್ಳೋದು ತುಂಬಾ ಮಾರಾಟ ಇರ್ತದೆ. ಹೌದು, ಅದನ್ನ ನಾವು ಮಾಡೋದ್ರಿಂದ ಇದಾಗ್ಬಹುದು. ಇದರಲ್ಲೂ ಸಹಿತ ಚಿಕ್ಕ ಮಕ್ಕಳು ಮತ್ತೆ ವಯಸ್ಸಾದವ್ರಿಗೆ ಇದು ತುಂಬಾ ಎಫೆಕ್ಟ್ ಆಗುತ್ತೆ. ಮತ್ತೆ ಮೊದ್ಲಿಂದಾನು ಕಾಯಿಲೆ ಇರೋರು ಇದನ್ನ, ಸೊ ಅದಕ್ಕಾಗಿ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕಾಗುತ್ತೆ. ಡಾಕ್ಟರ್, ಇನ್ನೊಂದು, ಈಗ ಈ ಒಂದು ಹವಾಮಾನ ಬದಲಾವಣೆಯಿಂದ ಕೆಲವು ಕೀಟಗಳು ಕೂಡ ನಮಗೆ ವಿವಿಧ ರೀತಿಯ ರೋಗವನ್ನ ತರಬಲ್ಲವಾಗಿವೆ. ಅದು ಯಾವಂದ್ರೆ ಈ ಕೀಟಗಳಿಂದ ಮಲೇರಿಯಾ ರೋಗ ಬರಬಹುದು, ಡೆಂಗ್ ಬರಬಹುದು, ಚಿಕನ್ ಗುನ್ಯಾ ಬರಬಹುದು, ಜೇಇ ಬರಬಹುದು, ಫ್ಲೋರೆಸಿಸ್ ಆಗ್ಬಹುದು, ಮತ್ತೆ ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಂತೇವೆ, ಅದು ಕೂಡ ಬರಬಹುದು. ಇದ್ರ ಬಗ್ಗೆ ಹೇಳಿ, ಈ ಹವಾಮಾನ ಬದಲಾವಣೆಗೂ ಇದಕ್ಕೂ ಏನ್ ಸಂಬಂಧ ಡಾಕ್ಟ್ರೆ? ಹವಾಮಾನ ಬದಲಾವಣೆಯಿಂದ ಸಾಂಕ್ರಾಮಿಕ ರೋಗಗಳು ಹರಡೋದು ಹೆಚ್ಚಿಗೆ ಆಗ್ತವೆ. ಹೇಗೆ ಅಂತಂದ್ರೆ, ನಮ್ಗೆ ಇವತ್ತಿನ ದಿವಸ ಹವಾಮಾನ ಬದಲಾವಣೆಯಿಂದ ಟೆಂಪರೇಚರ್ ರೈಸ್ ಆಗ್ತಾ ಇದೆ. ಸೊ ಯಾವಾಗ ಈ ಟೆಂಪರೇಚರ್ ಮತ್ತೆ ಹ್ಯುಮಿಡಿಟಿ ಹೆಚ್ಚಿಗೆ ಆಗುತ್ತೆ, ಅವಾಗ ಈ ಸೊಳ್ಳೆ ಉತ್ಪತ್ತಿ ಆಗೋದು ಹೆಚ್ಚಿಗೆ ಆಗುತ್ತೆ. ಯಾವಾಗ ನೀರು ಅಭಾವ ಇರುತ್ತೆ, ಜನ ನೀರು ಶೇಖರಣೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ನೀರು ಶೇಖರಣೆ ಮಾಡ್ತಾರೆ, ಅವಾಗ ನೀರಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿ, ಸೊಳ್ಳೆ ಮೊಟ್ಟೆ ಇಡೋದು ಮತ್ತೆ ಅದು ಲಾರ್ವಾ ಆಗಿ ಪ್ಯೂಪಾ ಆಗಿ ಸೊಳ್ಳೆ ಆಗೋದು ನೀರಿನಲ್ಲಿ, ಓಪನ್ ಆಗಿರೋ ನೀರಿನಲ್ಲಿ. ಸೊ ಅದರಿಂದ ಆಗುತ್ತೆ. ಆಮೇಲೆ ಈ ಹವಾಮಾನ ಬದಲಾವಣೆಯಿಂದ ಫ್ಲಡ್ಸ್ ಆಗುತ್ತೆ. ನೀರಿನ ಒಂದೇ ಸಲಿ ಮಳೆ ಜಾಸ್ತಿ ಆದಾಗ, ಹೆಚ್ಚಿಗೆ ಆದಾಗ ಸಡನ್ ಆಗಿ ಫ್ಲಡ್ಸ್ ಆಗುತ್ತೆ. ಫ್ಲಡ್ಸ್ ಆದ ನೀರು ಬಂದ್ಬಿಡುತ್ತೆ, ಒಂದೇ ಸಲಿ ಫ್ಲಡ್ ಆಗುತ್ತೆ, ನೀರು ನಿಂತ್ಕೊಂಡ್ಬಿಡುತ್ತೆ. ಆ ನೀರು ನಿಂತ್ಕೊಂಡಾಗ ಈ ಸೊಳ್ಳೆಗಳು ಅದರಲ್ಲೂ ಸಹಿತ ಉತ್ಪತ್ತಿ ಆಗುವಂತದ್ದು ಹೆಚ್ಚಿಗೆ ಇರುತ್ತದೆ. ಸೊ ಹಾಗಾಗಿ ಮಲೇರಿಯಾ, ಡೆಂಗಿ, ಚಿಕನ್ ಗುನಿಯಾ, ಫೈಲೇರಿಯಾಸಿಸ್, ಮೆದುಳು ಜ್ವರ, ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಕೈಸನೂರು ಫಾರೆಸ್ಟ್ ಡಿಸೀಸ್, ಮಂಗನ ಕಾಯಿಲೆ ಅಂತ ಹೇಳ್ತೀವಿ ನಾವು, ಶಿವಮೊಗ್ಗ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಈ ಮೇಲ್ಭಾಗದಲ್ಲಿ ನಮ್ಗೆ ಈ ಕಾಯಿಲೆನು ಕಾಣಿಸ್ಕೊಳ್ಳುತ್ತೆ. ಸೊ ಇದು ಎಲ್ಲದರಿಂದ ನಾವು ರಕ್ಷಣೆಯನ್ನ ಪಡ್ಕೋಬೇಕಾಗುತ್ತೆ. ಕೆಲವೊಂದು ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕಾಗುತ್ತೆ. ಈ ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ದೈನಂದಿನ ಕಾರ್ಯದಲ್ಲಿ ನಾವು ಮಾಡುವಂತದ್ದು ಏನಂದ್ರೆ, ನಮ್ಮ ಈ ಸೊಳ್ಳೆಯಿಂದ ಎಲ್ಲಿ ಉತ್ಪತ್ತಿ ಆಗುತ್ತೆ, ನಮ್ಮ ಮನೆ ಒಳಗಡೆ ನೀರು ಶೇಖರಣೆ ಮಾಡಿದ್ರೆ, ಮನೆ ಸುತ್ತಮುತ್ತ ನೀರು ಶೇಖರಣೆ ಮಾಡಿದ್ರೆ ಅದನ್ನ ನಾವು ಮುಚ್ಚಿಡಬೇಕು. ಮುಚ್ಚಿಡಕ್ ಆಗ್ತಾ ಇಲ್ಲ ಅಂತಂದ್ರೆ ಅದರಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ನೀರಿದ್ರೆ ಅದರಲ್ಲಿ ನಾವು ಚಿಕ್ಕ ಮೀನುಗಳನ್ನ ನಾವು ಆರೋಗ್ಯ ಇಲಾಖೆ ಕಡೆಯಿಂದ ಬಿಡ್ತೀವಿ. ಆಮೇಲೆ ಸೋರ್ಸ್ ರಿಡಕ್ಷನ್ ಅಂತ ಹೇಳ್ತೀವಿ, ಲಾರ್ವಾ ಸರ್ವೆ ಮಾಡೋಕೆ ನಮ್ಮ ಆಶಾ ಕಾರ್ಯಕರ್ತರು ಆಮೇಲೆ ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ಬರ್ತಾರೆ. ಅವರು ಹೇಳಿದಂಗೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕಾಗುತ್ತೆ. ಸೊಳ್ಳೆ ಪರದೆಯನ್ನ ನಾವು ಯೂಸ್ ಮಾಡಬೇಕಾದ ರಾತ್ರಿ ಮಲಗುವಾಗ, ಇದರಿಂದ ನಾವು ಮಲೇರಿಯಾ ಫೈಲೇರಿಯಾ ಈ ಕಾಯಿಲೆಗಳನ್ನ ತಡ್ಕೋಬಹುದು. ಆಮೇಲೆ ನಮ್ಗೆ ಮಳೆಗಾಲ ಬಂದಾಗ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಟೈಮಲ್ಲಿ ಡೆಂಗಿ ಚಿಕನ್ ಗುನಿಯಾ ನಮ್ಗೆ ಹರಡುತ್ತೆ. ಇದು ಈಡಿಸ್ ಈಜಿಪ್ಟಿಯಿಂದ ಬರುವಂತದ್ದು ಕಾಯಿಲೆ. ಈ ಸೊಳ್ಳೆ ಹಗಲತ್ತು ಕಚ್ಚುವಂತದ್ದು, ನಾವು ಡೇ ಟೈಮಲ್ಲಿ ನಾವು ಮನೆಯಲ್ಲಿ ಇರ್ತೀವಿ, ಚಿಕ್ಕ ಮಕ್ಕಳು ವಯಸ್ಸಾದವರು ಆಮೇಲೆ ಕೆಲವರು ಗರ್ಭಿಣಿಯವರು ಮನೆಯಲ್ಲಿ ಇರ್ತಾರೆ, ಆಮೇಲೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಅವಾಗ ನಾವು ಕೂತ್ಕೊಂಡಿದ್ದಾಗ ಈ ಸೊಳ್ಳೆ ಹಗಲತ್ತು ನಮ್ಗೆ ಕಚ್ಚುತ್ತವೆ. ಈ ಸೊಳ್ಳೆಗಳು ನಮ್ಮ ಸುತ್ತಮುತ್ತ ನಮ್ಮ ಮನೆ ಒಳಗಡೆ ಆಫೀಸ್ ಒಳಗಡೆ ಕಚೇರಿ ಒಳಗಡೆ ಅಲ್ಲಲ್ಲೇ ಇರುತ್ತೆ. ಸೊ ಅದನ್ನ ನಾವು ಬೆಳೆಯಕ್ಕೆ ಬಿಡಬಾರದು. ಅದನ್ನ ನಾವು ಯಾವ ತರ ಮಾಡ್ಬೇಕಂದ್ರೆ, ನಾವು ಏನು ನೀರನ್ನ ಶೇಖರಣೆ ಮಾಡಿರ್ತೀವಿ ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಿ, ಒಂದು ಹೂವಿನ ಕುಂಡದಲ್ಲಿ, ಆಮೇಲೆ ನಮ್ಮ ತೊಟ್ಟಿಯಲ್ಲಿ ಬಕೆಟ್ ಅಲ್ಲಿ ಡ್ರಮ್ ಅಲ್ಲಿ ಅದನ್ನ ಮುಚ್ಚಿಡಬೇಕು. ಆಮೇಲೆ ಆರೋಗ್ಯ ಕಾರ್ಯಕರ್ತರು ಮನೆಗೆ ಬಂದಾಗ ಅವರು ನಿಮ್ಗೆ ಏನ್ ಹೇಳ್ತಾರೆ ಅದನ್ನ ಪಾಲನೆ ಮಾಡಬೇಕಾಗುತ್ತೆ. ಆಮೇಲೆ ಮಂಗನ್ ಕಾಯಿಲೆ, ಈ KFD ಕೈಸನೂರ್ ಫಾರೆಸ್ಟ್ ಡಿಸೀಸ್, ಈ ನಾಲ್ಕೈದು ಜಿಲ್ಲೆಗಳಲ್ಲಿ ನಮ್ಗೆ ಮಲೆನಾಡಲ್ಲಿ ತುಂಬಾ ಕಂಡುಬರ್ತಾ ಇದೆ. ಇದು ಕಂಡುಬರೋದು ಸುಮಾರು ಡಿಸೆಂಬರ್ ಆದ್ಮೇಲೆ, ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ವರೆಗೂ ಕಂಡುಬರುತ್ತೆ. ಈ ಕಾಯಿಲೆಗಳು ಹರಡುವಂತದ್ದು ತಿಗಣೆಯಿಂದ, ಟಿಕ್ಕಿಂದ ಹರಡುತ್ತದೆ. ನಾವು ನಮ್ಮ ದೈನಂದಿನ ಕಾರ್ಯಕ್ಕೆ ನಾವು ರೈತರು ವ್ಯವಸಾಯಕ್ಕೆ ಹೋಗ್ತಾರೆ, ಅಲ್ಲಿ ಫಾರೆಸ್ಟ್ ಹತ್ರ ಇರುತ್ತೆ. ಸೊ ಅಲ್ಲಿ ತಿಗಣೆಗಳು ನಮ್ಮ ಮೈ ಮೇಲೆ ಬರ್ದಿರ ನಾವು ನೋಡ್ಕೋಬೇಕು. ಅದು ಆರೋಗ್ಯ ಇಲಾಖೆ ಕಡೆಯಿಂದ ಒಂದು ಆಯಿಲ್ ಅನ್ನ ಕೊಡ್ತಾರೆ, ಅದನ್ನ ನಾವು ಹಚ್ಕೊಂಡು ಹೋಗ್ಬಹುದು. ಆಮೇಲೆ ಮನೆಗೆ ಬಂದ ಮೇಲೆ ಬಟ್ಟೆ ಎಲ್ಲಾನು ಆ ತಿಗಣೆ ಏನಾದ್ರು ಇದೆಯಾ ಅದನ್ನ ತೆಗೆದ್ಬಿಟ್ಟು ಆದಷ್ಟು ಸ್ನಾನ ಮಾಡಿಕೊಂಡು ಕ್ಲೀನ್ ಆಗಿಟ್ಕೊಂಡ್ರೆ, ಆಮೇಲೆ ನಮ್ಮ ಪ್ರಾಣಿಗಳನ್ನು ಫಾರೆಸ್ಟ್ ಅಲ್ಲಿ ನಾವು ಹಸು ಬಿಟ್ಟಾಗ ಅದು ಮನೆಗೆ ಬಂದಾಗ ಮುಂಜಾಗ್ರತೆ ವಹಿಸಬೇಕು. ಅಲ್ಲಿ ತಿಗಣೆ ಏನಾದ್ರು ಜೋಪಾನವಾಗಿ ನಾವು ತಿಗಣೆ ತಗೊಂಡ್ಬರ್ದಿರ ನೋಡ್ಕೋಬೇಕಾಗುತ್ತೆ. ಆಮೇಲೆ ಎಲ್ಲನ ಮಂಗಗಳು ಸತ್ತೋದ್ರೆ ಅದನ್ನ ಆರೋಗ್ಯ ಇಲಾಖೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಇಮಿಡಿಯೇಟ್ ಆಗಿ ತಿಳಿಸಬೇಕು. ಅದರಿಂದ ಏನಾಗುತ್ತೆ, ಆ ಏರಿಯಾದಲ್ಲಿ ಏನಾದ್ರೂ ಮಂಗನ ಕಾಯಿಲೆ ಹರಡಿದ್ದಂಗೆ ಕ್ರಮ ಕೈಗೊಳ್ತಾರೆ. ಇದನ್ನೆಲ್ಲಾನು ಆರೋಗ್ಯ ಇಲಾಖೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ವೆಟರ್ನರಿ ಇವ್ರ ಜೊತೆಯಲ್ಲಿ ಎಲ್ಲಾನು ನಾವು ಸಹಕಾರ ಮಾಡಿಕೊಂಡ್ರೆ ಈ ಕೈಸನೂರ್ ಫಾರೆಸ್ಟ್ ಡಿಸೀಸ್ ಏನಿದೆ ಇವತ್ತಿನ ದಿವಸ, ನಾವು ಇದನ್ನು ಸಹಿತ ನಾವು ತಡೆಗಟ್ಟಬಹುದು. ಇದು ಬಿಟ್ಟು ಬೇರೆ ನಮ್ಗೆ ಫ್ಲಡ್ ಆದಾಗ ಕೆಲವೊಂದು ಲೆಪ್ಟೋಸ್ಪೊರೆಸಿಸ್, ಸ್ಕ್ರಬ್ ಟೈಫಸ್, ಈ ಕಾಯಿಲೆಗಳು ಲೆಪ್ಟೋಸ್ಪೊರೆಸಿಸ್ ಅಂದ್ರೆ ಇಳಿ ಜ್ವರ ಅಂತ ಹೇಳ್ತೀವಿ. ಇದು ಇಳಿ ಮೂತ್ರದಿಂದ ಇದು ಸ್ಪ್ರೆಡ್ ಆಗುವಂತದ್ದು. ಈ ಇಳಿಗಳನ್ನ ನಾವು ಮನೆ ಒಳಗಡೆ ಮತ್ತೆ ಫ್ಲಡ್ ಟೈಮ್ ಅಲ್ಲಿ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಏನು ಕ್ರಮಗಳನ್ನು ನಮ್ಮ ಆರೋಗ್ಯ ಇಲಾಖೆಯವರು ಹೇಳ್ತಾರೆ ಅದರ ಬಗ್ಗೆ ಕ್ರಮಗಳನ್ನು ತಗೋಬೇಕು. ಆಮೇಲೆ ಜ್ವರ ಏನಾದ್ರೂ ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ ಆಗಿ ತಕ್ಷಣ ವೈದ್ಯರ ಹತ್ರ ಹೋಗಿ ಅವರ ಹತ್ರ ಚಿಕಿತ್ಸೆಯನ್ನು ಪಡಿಬೇಕು, ಟೆಸ್ಟ್ ಮಾಡಿಸ್ಕೋಬೇಕು ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಇನ್ನೊಂದು ಡಾಕ್ಟರ್, ಈಗ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ನಾವು ಇದು ಕೂಡ ಅಂದ್ರೆ ಈಗ ಮಾನಸಿಕ ಆರೋಗ್ಯ ಸಮಸ್ಯೆ, ಮೆಂಟಲ್ ಹೆಲ್ತ್ ಅಂತೇವಲ್ಲ ನಾವು, ಇದು ಕೂಡ ಈ ಆರೋಗ್ಯ ಬದಲಾವಣೆ ಅಥವಾ ಹವಾಮಾನ ಬದಲಾವಣೆಯಿಂದ ಈ ಒಂದು ಮಾನಸಿಕವಾಗಿಯೂ ನಮ್ದು ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ಕೆಲವೊಬ್ರು ಮಾನಸಿಕವಾಗಿ ತುಂಬಾ ದುಷ್ಪರಿಣಾಮ, ಮುಖ್ಯವಾಗಿ ಏನೇನು ದುಷ್ಪರಿಣಾಮ ಈ ಒಂದು ಮಾನಸಿಕ ಕಾಯಿಲೆ ಆ ಸಂದರ್ಭದಲ್ಲಿ ಬರ್ತದೆ ಈ ಒಂದು ಹವಾಮಾನ ಬದಲಾವಣೆಯಿಂದ? ಮುಖ್ಯವಾಗಿ ರೈತರು ಇವತ್ತಿನ ದಿವಸ ಹವಾಮಾನ ಬದಲಾವಣೆಯಿಂದ ಡ್ರಾಟ್ ಫ್ಲಡ್, ಪಾಪ ನಮ್ ರೈತ ಬಂದವರು ತಾವೆಲ್ಲ ತಿಳಿದಾಗೆ ಅವರು ಜಾಸ್ತಿ ಮಳೆ ಇದ್ದಾಗೂ ಹೊಲದಲ್ಲಿ ಇರ್ತಾರೆ, ಜಾಸ್ತಿ ಚಳಿ ಇದ್ದಾಗೂ ಹೊಲದಲ್ಲಿ ಇರ್ತಾರೆ, ಮತ್ತೆ ಜಾಸ್ತಿ ಹೀಟ್ ಆದಾಗೂ ಅವ್ರು ಹೊಲದಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ಅವರು ಮಾರಕವಾಗಿ ಈ ಒಂದು ಎಫೆಕ್ಟ್ ಆಗುತ್ತೆ, ಮಾನಸಿಕವಾಗಿ ಅವರು ತಮ್ಮ ಸಮತೋಲನ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ಅವರಿಗೆ. ಹೌದು. ಸೊ ಹಾಗಾಗಿ ಇನ್ನ ಒಂದೇನಂದ್ರೆ ಈ ಮಾನಸಿಕ ತೊಂದರೆಗಳು ಎಲ್ಲಿ ಬರುತ್ತೆ ಅಂದ್ರೆ ಇಂಡೋರ್ ಏರ್ ಪೊಲ್ಯೂಷನ್, ನಮ್ಮ ಮನೆ ಒಳಗೆ

ಪಟಲದಮ್ಮ ಹೆಬಕವಾಡಿ ಪಟಲದಮ್ಮ